इस अभियान से जुड़िए, सवाल पूछिए, समाधान पाइए, उत्पादन बढ़ाइए, उत्पादन की लागत घटाइए और मिलकर बढ़ाइए विकसित खेती की ओर मजबूत कदम, क्योंकि जब खेती विकसित होगी तभी साकार होगा विकसित भारत का सपना। जय जवान, जय किसान, जय विज्ञान, जय अनुसंधान। ಪ್ರಾರಂಭದಲ್ಲಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು, ರೂಪರೇಷೆಗಳ ಕುರಿತು ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶ್ರೀವಾಣಿ ಜಿಎನ್ ಇವರುಗಳು ಮಾಹಿತಿಯನ್ನು ನೀಡುತ್ತಾ, ಮಠಮಾರಿ ಗ್ರಾಮದಲ್ಲಿ ಬಿಟಿ ಹತ್ತಿ ಹೆಚ್ಚಿನ ಬೆಳೆಯಲ್ಲಿ ಬೆಳೆಯುತ್ತಿದ್ದು, ರೈತ ಬಾಂಧವರು ಗುಲಾಬಿ ಕಾಯಿ ಕೊರಕ ಅಂತಂದರೆ ಕೆಂಪು ಹುಳುವಿನ ನಿಯಂತ್ರಣಕ್ಕಾಗಿ ಹಲವಾರು ನಿಯಂತ್ರಣ ಕ್ರಮಗಳನ್ನು ಅಳವಡಿಸಬೇಕು ಎಂಬಂತಹ ಒಂದು ವಿಸ್ತೃತ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿದರು. ಈ ಗುಲಾಬಿ ಕಾಯಿ ಕೊರಕದಲ್ಲಿನೂ ಈ ಜೀವನ ಚಕ್ರದಲ್ಲಿ ನಾಲ್ಕು ಭಾಗಗಳು ಇರ್ತಾವ. ಫಸ್ಟ್ ಗೆ ಚಿಟ್ಟೆ ಭಾಗ ಏನೈತಲ್ಲ, ಚಿಟ್ಟೆಯನ್ನ ನೀವು ಆಕರ್ಷಣೆಗೊಳಿಸಿ ಸಾಯಿಸಬೇಕು. ಅದರಿಂದ ಏನಾಗ್ತದ ಅಂದ್ರೆ ನಿಮ್ಗೆ 25% ನೀವು ಕಾಪಾಡದಂಗ ಬೆಳೆನ, ಯಾವಾಗಂದ್ರೆ ಚಿಟ್ಟೆನ ನೀವು ಹಿಡಿದು ಸಾಯಿಸಿದಾಗ. ಸಪೋಸ್ ಚಿಟ್ಟೆಗಳು ಇಲ್ಲಿ ಬಂದು ಬಿದ್ದವ, ಗಂಡು ಚಿಟ್ಟೆಗಳು ಬಂದು ಬೆಳತಾವ್ರಿ ಇದ್ರಾಗ, ಅವಾಗ ಏನಾಗ್ತದ, ಹೆಣ್ಣು ಚಿಟ್ಟೆಗಳೆಲ್ಲ ಒಂದ್ ಕಡೆ, ಗಂಡು ಚಿಟ್ಟೆಗಳು ಒಂದ್ ಕಡೆ, ಅಂದ್ರೆ ತತ್ತಿ ಇಡಕ ಆಗಂಗಿಲ್ಲ. ಅವಾಗ ಏನಾಗ್ತಾವ, ಒಂದ್ ಎರಡು ಮೂರು ದಿನದಲ್ಲಿ ಇವು ಚಿಟ್ಟೆಗಳು ಸತ್ತೋಗ್ಬಿಡ್ತಾವ. ಆದ್ರೂ ಬಹಳ ದಿನ ಬದುಕಲ್ಲವು, ಇರೋದು ಎರಡು ಮೂರು ದಿನ ಅಷ್ಟೇ. ಎರಡು ಮೂರು ದಿನದಲ್ಲಿ ಅವು ಒಂದಾಗ್ಲಿಲ್ಲಪ್ಪ ಅಂತಂದ್ರೆ ಸತ್ತು ಬಿಡ್ತಾವ, ಹೆಣ್ಣಾಗ್ಲಿ ಗಂಡಾಗ್ಲಿ ಹುಳಗಳಲ್ಲಿ. ನಾವು ಈ ತರ ಮೋಹಕ ಬಲೆ ಹಾಕಿದ್ರೆ ಮೊದಲನೇ ಹಂತವನ್ನ, ಅಂದ್ರೆ ಟೋಟಲ್ ಇದು 100% ದಾಗ 25% ನಾವು ಕಂಟ್ರೋಲ್ ಮಾಡಿದಂಗ ಗುಲಾಬಿ ಕಾಯಿ ಕೊರಕ. ನೆಕ್ಸ್ಟ್ ಬಂದು ಸಪೋಸ್ ಎಲ್ಲೋ ಚಿಟ್ಟೆಗಳು ಉಳ್ಕೊಂಡು ಇದ್ರಾಗ ಬಂದು ಬೀಳಲಿಲ್ಲ, ಯಾಕಂತಂದ್ರೆ ಅದ್ರದ್ದು ಮತ್ತು ಕಡಿಮೆ ಆಯ್ತು, ಇದ್ರಲ್ಲಿ ಬೀಳಿಲ್ಲ ಅಂತಂದ್ರೆ ಸ್ವಲ್ಪ ಉಳ್ಕೊಂಡು ಮೊಟ್ಟೆಗಳು ಇಟ್ಟು ಅಂತಂದ್ರೆ, ಸೊ ಮೊಟ್ಟೆನ ನೀವು ನಾಶ ಮಾಡ್ಲಿಕ್ಕೆ ತತ್ತಿ ನಾಶಕಗಳು ಅಂತ ಬರ್ತಾವ. ಯಾವಂದ್ರೆ ಬೇವಿನ ಎಣ್ಣೆ ಹೊಡಿಬಹುದು ನೀವು, ಅಥವಾ ಪ್ರೊಫನಫಾಸ್ ಅಂತ ಹೊಡಿತೀರಲ್ಲ ನೀವು, ಪ್ರೊಫನಫಾಸ್ ಅನ್ನ 1.5 ರಿಂದ 2 ml 1 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಸಿಂಪರಣೆ ಮಾಡ್ಬೇಕು. ಅವಾಗ ಏನಾಗ್ತಾವ ಅಂದ್ರೆ ಎಲ್ಲೋ ಉಳ್ಕೊಂಡಿರೋ ಚಿಟ್ಟೆಗಳು ಮೊಟ್ಟೆ ಇಟ್ಟದ್ದು ಸತ್ತೋಗ್ತಾವ. ಅವಾಗ ಏನಾಗ್ತದ, ನೀವು 50% ಸಾಯಿಸಿದಂಗ ಆಯ್ತು ಗುಲಾಬಿ ಕೊರಕ. ಇದು ದಾಟಿನೂ ಎಲ್ಲೋ ಕೆಲವು ಮಿಸ್ ಆಗಿ ಒಡೆದು ಮರಿ ಹುಳ ಒಡೆದು ಅಂತಂದ್ರೆ ಮತ್ತೆ ಬೇರೆ ಬೇರೆ ಕೀಟನಾಶಕಗಳಿದಾವ. ಎಮಾಮೆಕ್ಟಿನ್ ಬೆನ್ಸೈಟ್ ಪ್ರೋಕ್ಲೇಮ್ ಅಂತ ಬರ್ತದೆ ಅದು ಇರಬಹುದು, ಅಥವಾ ಲ್ಯಾಂಡಾ ಸೈಲೋತ್ರಿನ್ ಕರಾಟೆ ಅಂತ ಬರ್ತದೆ ಅದು ಇರಬಹುದು. ಸೊ ಅಂತವು ಸಿಂಪರಣೆ ಮಾಡಿದ್ರೆ ನೀವು ಮರಿ ಹುಳನ ನೀವು ಕಂಟ್ರೋಲ್ ಮಾಡಬಹುದು. ಅದಾದ ಮೇಲೆ ಲಾಸ್ಟ್ ಕೋಶಾವಸ್ಥೆ. ಕೋಶಾವಸ್ಥೆನಂತೂ ನೀವು ಯಾವ ಸಿಂಪರಣೆ ಮಾಡಿದ್ರೂ ಕಂಟ್ರೋಲ್ ಮಾಡಲ್ಲ. ಒಂದ್ಸಲ ಹುಳದ ಏನು ಕಾಯಿ ಒಳಗಡೆ ಹೋದ್ಮೇಲೆ ಆ ಹುಳನ ನೀವು ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಕೋಶದ್ದು ಏನ್ ಮಾಡ್ಬೇಕು, ಸಪೋಸ್ ಎಲ್ಲ ಉಳ್ಕೊಂಡು ಕೋಶ ಓದು ಅಂತಂದ್ರೆ, ನೀವು ಎಲ್ಲ ಹಾರ್ವೆಸ್ಟ್ ಎಲ್ಲ ತೆಗಿತಿರಲ್ಲ, ಎಲ್ಲ ಆರಿಸ್ತಿರಲ್ಲ, ಹತ್ತಿ ಆರಿಸಿದ ಮೇಲೆ ಏನ್ ಬಿಟ್ಟಿರ್ತಿರಲ್ಲ ಅದನ್ನ ಹಂಗೆ ಬಿಟ್ಟು ಬಿಡ್ತೀರಿ. ನೆಕ್ಸ್ಟ್ ಸೀಸನ್ ಬಂದ ಮೇಲೆ ನೀವು ಕುಂಟೆ ಹೊಡಿತೀರಿ. ಆ ತರ ಮಾಡಬಾರ್ದು. ಈಗ ನಮ್ಮ ಏನು ಕಟಿಂಗ್ ಮಷಿನ್ ಬರ್ತದೆ, ಮಲ್ಚರ್ ಆಮೇಲೆ ಕಾಟನ್ ಶ್ರೆಡ್ಡರ್ ಅಂತ ಬರ್ತದೆ, ಅದೇನ್ ಮಾಡ್ತದ ಅಂದ್ರೆ ಸಂಪೂರ್ಣವಾಗಿ ಕಟ್ ಮಾಡಿ ನಿಮ್ಮ ಮಣ್ಣಿನಲ್ಲಿ ಸೇರಿಸ್ಬಿಡ್ತದ. ಏನೇನು ಕಟ್ಟಿಗೆ ಉಳಿದಿರ್ತಾವಲ್ಲ ಹತ್ತಿ ಕಟ್ಟಿಗೆ, ಅವಾಗ ಮಣ್ಣಿನಾಗ ಸೇರಿಸಿದಾಗ ಏನಾಗ್ತದ ಅಂದ್ರೆ ಏನೇನು ನಿಮ್ಮ ಬೀಜದಲ್ಲಿ ಏನು ಉಳ್ಕೊಂಡಿರ್ತಾವ ಇವು ಕೋಶಾವಸ್ಥೆ ಇರ್ತದಲ್ಲ ಅದೆಲ್ಲ ಸತ್ತೋಗ್ಬಿಡ್ತದ. ಅಂದ್ರೆ ನಾವಿಲ್ಲಿ 100% ಅಲ್ಲ ಅಂದ್ರೇನು 90% ಹುಳನ ನಾವು ಸಾಯಿಸಿದಂಗ ಆಗ್ತದ. ಅದು ಬಿಟ್ಟು ನಾವು ಜಸ್ಟ್ ಪಿಂಕ್ ಬರ್ತದ್ರಿ, ನಾವು ಹೂವು ಆದಾಗ ಅಥವಾ ಕಾಯಿ ಆದಾಗ ಹೊಡಿತೀವಿ ಅಂದ್ರೇನು ಖಂಡಿತನು ನಿಮ್ಗೆ ಪಿಂಕ್ ಬೋಲ್ವಮ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಸ್ಟಾರ್ಟಿಂಗ್ ಇಂದನು ನಾನು ಹೇಳಿದ್ನಲ್ಲ, ಬಿತ್ತನೆಯಿಂದನು ನೀವು ಶುರು ಮಾಡ್ಕೊಂಡ್ರೆ ಮಾತ್ರ ನೀವು ಪಿಂಕ್ ಬೋಲ್ವಮ್ನ ಅಂದ್ರೆ ಗುಲಾಬಿ ಕಾಯಿ ಕೊರಕನ ಮ್ಯಾನೇಜ್ ಮಾಡ್ಬೋದು. ಸೊ ಅದೇ ರೀತಿ ಇದೆಲ್ಲ ಅಂದ್ರೆ ಇವಾಗ ಇದು ಹೊಸ ತಂತ್ರಜ್ಞಾನ ಬಂದೈತೆ ಪೇಸ್ಟ್ ಅಂತೇಳಿ. ಸೊ ಅದ್ರೊಳಗಡೆ ಏನಿರ್ತದ, ಅದೇ ವಾಸನೆ ಇದ್ರೊಳಗಡೆ ಇರ್ತದ. ಈ ಒಂದು ಟ್ಯೂಬ್ 1 ಎಕರೆಗೆ ಆಗ್ತದ, 1 ಎಕರೆಗೆ 400 ಪಾಯಿಂಟ್ ಹಚ್ಬೇಕು. ನೀವು ಎಷ್ಟು ಹಚ್ಬೇಕು ಅಂತಂದ್ರೆ ಒಂದು ಶೇಂಗಾ ಕಾಳಷ್ಟು, ಜಸ್ಟ್ ಹಿಂಗ ಹೊರಗಡೆ ತೆಕ್ಕೊಂಡು ಶೇಂಗಾ ಕಾಳಷ್ಟು ಮೇಲೆ ಏನು 2 ಎಲೆ ಬಂದಿರ್ತಾವಲ್ಲ ಅದ್ರ ಮಧ್ಯದಲ್ಲಿ ಹಚ್ಬೇಕು. ಹೆಂಗ ಹಚ್ಬೇಕಂದ್ರೆ ಒಂದು ಪಾಯಿಂಟ್ಗೆ ಹಚ್ಚಿದ ತಕ್ಷಣ ಒಂದ್ 4 ಹೆಜ್ಜೆ ಇಟ್ಟು ಇನ್ನೊಂದು ಪಾಯಿಂಟ್ಗೆ ಹಚ್ಬೇಕು. ಸೊ ಈ ತರ 1 ಎಕರೆಗೆ 400 ಪಾಯಿಂಟ್ ಹಚ್ಬೇಕು. ಸೇಮ್ ಅದ್ರೊಳಗೆ ಏನ್ ಕೆಲಸ ಮಾಡ್ತದಲ್ಲ ಇದನ್ನು ಅದೇ ಕೆಲಸ ಮಾಡ್ತದ. ಅಂದ್ರೆ ಚಿಟ್ಟೆಗಳನ್ನ ಇದು ಆಕರ್ಷಣೆಗೊಳಿಸಿ ಏನ್ ಮಾಡ್ತದ ಅಂದ್ರೆ ತತ್ತಿ ಇಡೋದನ್ನ ಸ್ಟಾಪ್ ಮಾಡ್ತದ, ಅಂದ್ರೆ ನಿರ್ವಹಣೆ ಮಾಡ್ತದ. ಇದರಿಂದನು ನೀವು ಸಮಗ್ರವಾಗಿ ನಿರ್ವಹಣೆ ಮಾಡೋದ್ರಿಂದ ನಿಮ್ಮ ಬೆಳೆನ ಕಾಪಾಡ್ಕೋಬಹುದು. ಡ್ರೋನ್ ಅಂತೇಳಿ, ಸೊ ಇದರಿಂದ ಏನಂದ್ರೆ ನಿಮ್ಮ ಹೊಲಕ್ಕೆ ಸಿಂಪರಣೆ ಮಾಡಬಹುದು. ಈಗ ಲೇಬರ್ದು ಚಾರ್ಜ್ ಎಲ್ಲ ಜಾಸ್ತಿ ಆಗೈತೆ. ಈಗೆಲ್ಲ ಲೇಬರ್ ಚಾರ್ಜ್ ಜಾಸ್ತಿ ಆಗಿದೆ ಅಲ್ಲ. ಈಗ ಇದು ಡ್ರೋನ್ ಅಂತೇಳಿ ಒಂದು ಯಂತ್ರ. ಈ ತಂತ್ರಜ್ಞಾನದಲ್ಲಿ ಏನು ಅಂತಂದ್ರೆ ಅವರು ಆಪರೇಟ್ ಮಾಡ್ತಾರೆ, ಒಬ್ಬರು ಡ್ರೋನ್ ಆಪರೇಟರ್ ಡ್ರೋನ್ ಪೈಲಟ್ ಅಂತ ಇರ್ತಾರೆ. ಸೊ ಅವರು ನಿಮ್ಮ ಕೀಟನಾಶಕ ಸಿಂಪರಣೆ ಇರ್ಬೋದು ಅಥವಾ ಬೇರೆ ಏನಾದ್ರೂ ಪೋಷಕಾಂಶ ಸಿಂಪರಣೆ ಇರ್ಬೋದು, ಅವ್ರು ನಿಮ್ಮ ಹೊಲದಲ್ಲಿ ಬಂದು ಮಾಡ್ಕೊಡ್ತಾರೆ. ಅಂದ್ರೆ ಹೈಯರ್ ಮಾಡಿದ್ರೆ ನೀವು ಬಾಡಿಗೆಗೆ, ಯಾಕಂತಂದ್ರೆ ಒಂದೇ ಏರಿಯಾದಲ್ಲಿ ಜಾಸ್ತಿ ಇದ್ರೆ ಒಂದೇ ಸಲ ಬಂದು ಅವರು ಸ್ಪ್ರೇ ಮಾಡಿಕೊಟ್ಟು ಹೋಗ್ತಾರೆ. ಸೊ ಈ ಡ್ರೋನ್ ತಂತ್ರಜ್ಞಾನದ ಬಗ್ಗೆ ನಾವು ಹೊಲದಲ್ಲಿ ಹೋಗಿ ಹಂಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಯಾವ ತರ ಸಿಂಪರಣೆ ಆಗತ್ತೆ ಅಂತೇಳಿ ಅವರು ತೋರಿಸ್ಕೊಡ್ತಾರೆ. ನಿಮಗೊಂದು ಪದ್ಧತಿ ಪ್ರಾತ್ಯಕ್ಷಿಕೆನೆ ನಾವು ಮಾಡಿಕೊಡ್ತೀವಿ. ನಂತರ ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಯಲ್ಲಾರೆಡ್ಡಿಯವರು ಕೂಡ ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರದ ಮಾಹಿತಿ, ಮಣ್ಣು ಆರೋಗ್ಯ ಚೀಟಿ ಜೊತೆಗೆ ಮಣ್ಣಿನ ಫಲವತ್ತತೆ ಕುರಿತು ಹಾಗೇನೆ ಬೇಸಾಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿಯಲ್ಲಿ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿದರು. ಆಮೇಲೆ ಲೇಬರ್ಸ್ಗಳ ಈ ಡ್ರೋನ್ ಟೆಕ್ನಾಲಜಿ ಅಂತ ಇತ್ತೀಚೆಗೆ ಬಂದದ್ರಿ. ಅಂದ್ರೆ ಏನಂದ್ರೆ ಇದಕ್ಕೆ ನೀವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾದ್ರೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ವೇಸ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಇದು ಒಂದು 10 ಲೀಟ್ರ್ ಒಂದು ಎಕರೆಗೆ ಸಾಕ್ರಿ, ಅದೇ ಥರ ಅವರು ನಿಮಗೆ 300 ರೂಪಾಯಿ ಚಾರ್ಜ್ ಮಾಡಿ ನಿಮಗೆ ಹೊಡೆದು ಕೊಡ್ತಾರೆ. ಅಂದರೆ ಇದು ಎಫಿಷಿಯನ್ಸಿ ಜಾಸ್ತಿ. ಆಮೇಲೆ ಕೆಲವೊಂದು ಲಘು ಪೋಷಕಾಂಶಗಳು ಬೆಳೆಗೆ, ಈಗ 19 ಅಂತ ಹೇಳ್ತೀವಿ, 19 ಅಂಥವು ಕೂಡ ಇಫ್ಕೋ ಸಂಸ್ಥೆದು ಕೆಲವೊಂದು ಕೆಮಿಕಲ್ ಅದಕ್ಕೆ ಬಂದವರು, ಅವು ಲಿಕ್ವಿಡ್ ದ್ರವ ರೂಪದ ರಾಸಾಯನಿಕ ಗೊಬ್ಬರಗಳು ಬಂದವ, ಅದ್ರ ಮುಖಾಂತರ ಅವರು ಸ್ಪ್ರೇ ಮಾಡಿ ಕೊಡ್ತಾರೆ. ಕೆಲವೊಂದು ಹಳ್ಳಿಯಲ್ಲಿ ಒಬ್ಬೊಬ್ಬರು ತೊಗೊಂಡಿದ್ದಾರೆ, ತೊಗೊಳ್ಳಿಕ್ಕೆ ಆಗ್ಲಿಕ್ಕೂ ಚಿಂತಿಲ್ಲ, ಅಟ್ಲೀಸ್ಟ್ ಬಾಡಿಗೆ ತೊಗೊಂಡು ನೀವು ಕೊಡಿಸ್ಬೋದು. 1 ಎಕರೆ 7 ನಿಮಿಷ ಸಾಕ್ರಿ, ಅದು 1 ತಾಸಲ್ಲಿ 9-10 ಎಕರೆ ಕವರ್ ಆಗುತ್ತೆ. ಅದ್ರ ಅವ್ರು 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಫ್ಕೋ ಕಂಪ್ನಿಯವರು ಇದಾರೆ ರೀ, ಕೀಟನಾಶಕಗಳ ಸಿಂಪರಣೆ ಆಗಲಿ, ಆಮೇಲೆ ಲಘು ಪೋಷಕಾಂಶಗಳ ಸಿಂಪರಣೆ ಆಗಲಿ, ಇವನ್ 19 ಅಂತ ಹೇಳ್ತೀರಲ್ಲ ನೀವು, ಆ ರಾಸಾಯನಿಕ ಅಂದರೆ ದ್ರವ ರೂಪದ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡ್ತಾ ಇದ್ದೀವಿ. ಇದರದ ಒಂದು ನಮಗೆ ಉಪಯೋಗಗಳು ಏನೇನಾಗ್ತಿದ್ದಾವೆ ಅಂದರೆ, ಇದು ನಮಗೆ 4-5 ನಿಮಿಷಕ್ಕೆ ನಾವು 1 ಎಕರೆ ಏರಿಯಾನ ಕವರ್ ಮಾಡ್ಬೋದು. ನಿಮಗೆ ಅಂದರೆ ನಿಮಗೆ ಲೇಬರ್ ಶಾರ್ಟೇಜ್ ಇರೋದ್ರಿಂದ ಈ ಒಂದು ತಂತ್ರಜ್ಞಾನದಿಂದ ಒಂದು ಜಸ್ಟ್ 1 ತಾಸಲ್ಲಿ ನೀವು 8-10 ಎಕರೆ ನೀವು ಸ್ಪ್ರೇ ಮಾಡ್ಬೋದು. ಆಮೇಲೆ 1 ಎಕರೆಗೆ ನೀವು 10 ಲೀಟ್ರ್ ದ್ರಾವಣ ಸಾಕು. ಇದಕ್ಕೆ ಒಂದು 10 ಲೀಟ್ರ್ ದ್ರಾವಣ ನೀವು ತೆಗೆದುಕೊಂಡ್ರೆ 1 ಎಕರೆ ನೀವು ಕವರ್ ಮಾಡ್ಬೋದು. ಬೇರೆದ್ರಲ್ಲಿ ನಾವು ಮೆಥಡಲ್ಲಿ ನಾವು 200 ಲೀಟ್ರ್ ಹೇಳ್ತಿದ್ದೀವಲ್ಲ, ಬಟ್ ಅದನ್ನು 10 ಲೀಟ್ರ್ ನಿಮಗೆ 1 ಎಕರೆಗೆ ಸಾಕಾಗುತ್ತೆ. ಆಮೇಲೆ ಇದು ನೀವು ರೈತರು ಏನು ಮಾಡ್ಬೋದು ಅಂದರೆ ಕಮ್ಯುನಿಟಿ ಬೇಸ್ಡ್ ಅಂದರೆ ಒಂದು ಗ್ರೂಪ್ ಮಾಡಿಕೊಂಡು ಅಥವಾ ಸ್ವಸಹಾಯ ಗುಂಪುಗಳಿದ್ದು ಅಂದರೆ, ಆಮೇಲೆ ನಿಮ್ಮದು ಏನಾದರೂ ಗುಂಪುಗಳ ಮುಖಾಂತರ ಇದನ್ನ ತೊಗೊಳ್ಬೋದು. ಇದ್ರ ಕಾಸ್ಟ್ ಹೆಂಗಿದೆ ಅಂದರೆ ಬ್ಯಾಟ್ರಿ ಮೇಲೆ ಡಿಪೆಂಡ್ ಇರುತ್ತೆ. ಇದ್ರದ್ದು ಅವ್ರದ್ದು ಕಾಸ್ಟ್ ಹೇಳಿದ್ರು 6.5 ಲಕ್ಷ ತನಕ ಬಂತಂತ. ಅಂದರೆ 3-3.5 ಲಕ್ಷಕ್ಕೆ ಡ್ರೋನ್ ಬಂದ್ಬಿಡುತ್ತೆ, ಬಟ್ ಬ್ಯಾಟ್ರಿ ಭಾಳ ಇಂಪಾರ್ಟೆಂಟ್ ರೀ. ಆ ಬ್ಯಾಟ್ರಿ ಮೇಲೆ ನಿಮಗೆ ಕಾಸ್ಟ್ ಡಿಪೆಂಡ್ ಆಗುತ್ತೆ. ಆಮೇಲೆ ನೀವು ಹೈರಿಂಗ್ ಬೇಸಿಸ್ ಮೇಲೂ ಕೂಡ ಅಂದರೆ ಬಾಡಿಗೆ ಕೂಡ ತೊಗೊಳ್ಬೋದು. ಈಗ ಇಫ್ಕೋ ಸಂಸ್ಥೆ ಇದೆ, ಅದರ ಮುಖಾಂತರ ನಿಮಗೆ ಬಾಡಿಗೆ ಸಿಗ್ತಿದೆ. ಇಫ್ಕೋ ಸಂಸ್ಥೆದವ್ರು ಏನಂದರೆ 300 ರೂಪಾಯಿಗೆ ನಿಮ್ಮದು 1 ಎಕರೆನ ಸ್ಪ್ರೇ ಮಾಡಿ ಕೊಡ್ತಾರೆ ಅವರು. ಈ ಬೇರೆ ಬೇರೆ ಕಂಪ್ನಿಗಳು ಸ್ವಲ್ಪ ಕಾಸ್ಟ್ ವೇರಿಯೇಷನ್ ಇರುತ್ತೆ. ಅಂದರೆ 300-400 ಒಂದು ತಾಸಿಗೆ ಅಷ್ಟು ಬಾಡಿಗೆ ಸಿಗುತ್ತೆ. ಇದ್ರ ಮುಖಾಂತರ ನೀವು ಕೂಡ ಸ್ಪ್ರೇ ಮಾಡ್ಬೋದು. ಇದು ಯಾವ ಥರ ಅಂದರೆ ನಿಮ್ಮ ಮಳೆ ಬಂದ ತಕ್ಷಣ ನೀವು ಭೂಮಿ ಫುಲ್ ಹಸಿ ಇದ್ದಾಗ ಬೇರೆ ಮೆಥಡಿಂದ ನೀವು ಸ್ಪ್ರೇ ಮಾಡೋಕ್ಕಾಗಲ್ಲ, ಅಂಥ ಸಂದರ್ಭದಲ್ಲಿ ನಾವು ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಸಿಂಪಡಣೆ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಲೇಬರ್ ಶಾರ್ಟೇಜ್ ಇನ್ನೂ ಜಾಸ್ತಿ ಆದಾಗ ಈ ಥರ ಒಂದು ತಂತ್ರಜ್ಞಾನಗಳಿಂದ ನಾವು ಏನು ಮಾಡ್ತೀವಿ, ಪೋಷಕಾಂಶಗಳಾಗಲಿ ಕೀಟನಾಶಕಗಳಾಗಲಿ ಸಿಂಪಡಣೆ ಮಾಡಿದಾಗ ನಮ್ಮ ಒಂದು ಎಟ್ ಎ ಟೈಮ್ ಕರೆಕ್ಟ್ ಟೈಮಿಗೆ ನಾವು ಆಪರೇಷನ್ ಮಾಡೋದ್ರಿಂದ ಏನಾಗುತ್ತೆ, ಇಳುವರಿಯನ್ನು ನಾವು ಜಾಸ್ತಿ ತೊಗೊಳ್ಬೋದು. ಅದರಿಂದ ಆಮೇಲೆ ನಾವು ಕೀಟನಾಶಕಗಳ ಪ್ರಮಾಣ ಕೂಡ ನಾವು ತಗ್ಗಿಸ್ಬೋದು, ವೇಸ್ಟೇಜ್ ಆಗೋದು ಕೂಡ ನಾವು ತಗ್ಗಿಸ್ಬೋದು. ಇದರಿಂದ ಏನಾಗುತ್ತೆ, ಅದರ ಒಂದು ಎಫಿಷಿಯನ್ಸಿ ಕೂಡ ನಾವು ಜಾಸ್ತಿ ಮಾಡ್ಬೋದು. ಕಾರ್ಯಕ್ರಮದಲ್ಲಿ ಮಟಮಾರಿ ಭಾಗದ ಪ್ರಗತಿಪರ ರೈತರಾದಂತಹ ಪಿ ನರಸಿಂಹ ನಾಯಕ್ ಜೊತೆಗೆ ರೈತರಾದಂತಹ ಪ್ರಾಣೇಶ್ ಇವರುಗಳು ಕೂಡ ನಮ್ಮ ಆಕಾಶವಾಣಿಯೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡರು. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ರಾಯಚೂರು ತಾಲೂಕಿನ ಗಿಲ್ಲೆಸಗೂರು ಹೋಬಳಿಯಲ್ಲಿ ಮಟಮಾರಿ ಗ್ರಾಮದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ವಿಜ್ಞಾನಿಗಳು ತಾಂತ್ರಿಕ ಮಾಹಿತಿಯನ್ನು ನೀಡಿದರು, ಜೊತೆಗೆ ಡ್ರೋನ್ ಸಿಂಪರಣಾ ಯಂತ್ರದ ಕುರಿತು ಮಾಹಿತಿಯನ್ನು ಪ್ರಾತ್ಯಕ್ಷಿಕೆ ಮೂಲಕ ರೈತ ಬಾಂಧವರಿಗೆ ಮನವರಿಕೆಯನ್ನು ಮಾಡಿಕೊಂಡರು. ಗಿಲ್ಲೆಸಗೂರು ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಹೇಗಾಗ್ತಾ ಇದ್ದಾವೆ, ರೈತ ಬಾಂಧವರು ಏನೆಲ್ಲ ಬೆಳೆ ಹಾಕಲಿಕ್ಕೆ ಈ ವರ್ಷ ಮುಂದೆ ಬರ್ತಿದ್ದಾರೆ, ನಿಮ್ಮಂತಹ ಒಂದು ಹತ್ತು ಹಲವು ವಿಚಾರಗಳನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಗತಿಪರ ರೈತರಾದಂತಹ ಪಿ ಲಕ್ಷ್ಮಣ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಕೇಳೋಣ. ಲಕ್ಷ್ಮಣ್ ನಾಯಕರೇ, ಹೇಳಿದ್ರಿ ಈಗ ಕೃಷಿ ವಿಕಸಿತ ಸಂಕಲ್ಪ ಒಂದು ಕಾರ್ಯಕ್ರಮ ನಮ್ಮ ಗಿಲ್ಲೆಸಗೂರು ಹೋಬಳಿಯಲ್ಲಿ ನಡೆಯಿತು, ಮುಖ್ಯವಾಗಿ ಮಟಮಾರಿ ಗ್ರಾಮದಲ್ಲಿ. ಏನ್ ಮಾಹಿತಿ ಕೊಟ್ಟರು ರೈತ ಬಾಂಧವರಿಗೆ, ಡ್ರೋನ್ ಏನ್ ಹೇಳ್ತೀರಿ ಈ ವರ್ಷದ ಕೃಷಿ ಮಳೆ ಬೆಳೆ ಪರಿಸ್ಥಿತಿ ಕುರಿತು? ಈ ವರ್ಷ ದೇವರ ದಯದಿಂದ ಮುಂಕಟ್ಟಾಗಿ ಮಳೆ ಬಂದಿರುತ್ತದೆ. ಈ ಸಮಯದಲ್ಲಿ ನಾವು ಬಿತ್ತನೆ ಮಾಡಬೇಕಂದ್ರೆ ಕೃಷಿ ವಿಜ್ಞಾನಿಗಳು ಇನ್ನು ಕೆಲವು ದಿನಗಳು ಹೋಗಲಿ ಅಂತಂತೂ ಪೇಪರ್ನ ಗಿನಕ್ ಕೊಟ್ಟಾರ. ಅದರಂತೆ ಈ ದಿನ ಬಂದು ನಮಗೆ ಡ್ರೋನ್ ಮುಖಾಂತರ ಮತ್ತು ಯಾವ್ಯಾವ ಬೆಳೆ ಯಾವ ಸಮಯದಲ್ಲಿ ಹಾಕಬೇಕಂತ ಎಲ್ಲ ವಿಜ್ಞಾನಿಗಳು ಬಂದು ಇವತ್ತು ನಮಗೆ ತಿಳಿಸಿದ್ದಾರೆ. ನಾವು ಕೂಡ ಅವರನ್ನು ಸಂಪರ್ಕಿಸಿ ನೋಡಿದ್ದೇವೆ. ಡ್ರೋನ್ ಮೂಲಕ ಔಷಧಿ ಹೊಡೆಯೋದಿಗೆ ತೋರಿಸಿದ್ದಾರೆ. ಮತ್ತು ಬೀಜಗಳು ನಮ್ಮ ಏರಿಯಾ ಮಟಮಾರಿ ಕ್ಷೇತ್ರದ ನಮ್ಮ ಗಿಲ್ಕಿಸೂರಿ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಮಟಮಾರಿ ಗ್ರಾಮದಲ್ಲಿ ಹೆಚ್ಚಿನ ರೂಪದಲ್ಲಿ ಹತ್ತಿ ಬೆಳೆ, ಆದರೆ ಸ್ವಲ್ಪ ಮಟ್ಟಿಗೆ ಮೆಣಸಿನಕಾಯಿ ಹಾಕ್ತೀವಿ, ಅದು ಬೇರೆದೇನು ಹಾಕೋದಿಲ್ಲ. ಆದರೆ ಮೆಣಸಿನಕಾಯಿ ಹೋದ ವರ್ಷ ಭಾಳಷ್ಟು ಈಲ್ಡ್ ಬರಲಿಲ್ಲ, ಭಾಳ ನಷ್ಟವಾಗಿದೆ ರೈತರಿಗೆ. ಅದಕ್ಕೋಸ್ಕರವಾಗಿ ಈಗ ರೈತರು ಹತ್ತಿ ಮೇಲೆ ಇಂಡಿಪೆಂಡ್ ಆಗಿ ಹತ್ತಿ ಹೆಚ್ಚಿಗೆ ಹಾಕಬೇಕಂತ ಒಂದು ಜನರ ಅಪೇಕ್ಷೆ ಐತಿ. ಅಂದ್ರೆ ಈಗ ತೊಗರಿಗಿಂತ ಹತ್ತಿನ ಕ್ಷೇತ್ರ ಹೆಚ್ಚಾಗಬಹುದು ಈ ವರ್ಷ? ಈ ವರ್ಷ ಹೆಚ್ಚಿಗತ್ತದೆ ಸರ್, ಹತ್ತಿನ ಕ್ಷೇತ್ರ ಹೆಚ್ಚಿಗತ್ತದೆ. ಮೆಣಸಿನ ತೋಟಗಿನ ಕಡಿಮೆ ಆಗ್ತದೆ, ಯಾಕಂದ್ರೆ ಹೋದ ವರ್ಷ ಈಲ್ಡು ಕಡಿಮೆ ಬಂತು ಮತ್ತೆ ರೇಟ್ ಸಿಗ್ಲಿಲ್ಲ. ಈ ಹತ್ತಿಗಿನ ಈಲ್ಡ್ ಏನು ಬಂತು ಆದರೆ ರೇಟ್ ಸಿಗ್ಲಿಲ್ಲ. ಹೀಗಾಗಿ ಮತ್ತೆ ಈ ವರ್ಷ ಕೂಲಿ ಹೆಚ್ಚಿಗೆ ಆಗ್ಯದ, ಆದರೆ ರೈತರಿಗೆ ಉಳಿಯೋದು ಬಹಳ ಕಷ್ಟ. ಆದರೆ ಬದುಕಲಿಕ್ಕಂತ ನೆರವೆಲ್ಲ ರೈತರು ಮಾಡ್ತೀವಿ. ಬೀಜಗಿನ ಒಳ್ಳೆ ಬೀಜ ಸರ್ಕಾರ ವತಿಯಿಂದ ಮತ್ತೆ ಯಾವ್ದ ಒಂದು ಸಬ್ಸಿಡಿ, ಇವಾಗ ಅನೇಕ ಸಬ್ಸಿಡಿಗಳು ಬರ್ತಿದ್ವು, ಎಣ್ಣೆ ಸಬ್ಸಿಡಿ ಆಗಲಿ, ಟ್ರ್ಯಾಕ್ಟರ್ ಟಿಲ್ಲರ್ ಆಗಲಿ, ಮತ್ತು ಇನ್ನ ಒಂದು ಇದು ಪೈಪ್ ಲೈನು ಮತ್ತು ಗನ್ಗಳು ಅವೆಲ್ಲ ಕೊಡ್ತಿದ್ರು, ಯಾವುದೇ ರೀತಿಯಿಂದ ಈ ವರ್ಷ ಬಂದಿಲ್ಲ ರೈತರಿಗೆ. ಅಂತ ಬೇರೆ ರೂಪದಲ್ಲಿ ಕೊಡೋದಕ್ಕಿಂತ ನಿಜವಾದ ರೈತರಿಗೆ ದುಡ್ಕೊಂಡು ತಿಂಬವರಿಗೆ ಇಂಥದ್ದು ಸಬ್ಸಿಡಿಯಲ್ಲಿ ಕೊಟ್ಟರೆ ಬಹಳ ಸಹಕಾರ ಆಗ್ತದಂತ ತಮ್ಮಲ್ಲಿ ನಾನು ವಿನಂತಿ ಮಾಡಿ. ರೈತ ಬಾಂಧವರು ಈ ಸಲ ಮಳೆ ಬೆಳೆ ಚೆನ್ನಾಗಿದೆ, ಮುಂಗಾರು ಪೂರ್ವವಾಗಿ ಕೂಡ ರೈತ ಬಾಂಧವರು ಎಲ್ಲ ಹೊಲಗಳನ್ನ ಹಸನ್ ಮಾಡ್ಕೊಂಡಿದ್ದಾರೆ. ಬಿತ್ತನೆ ಬೀಜ ಎಲ್ಲರೂ ರೆಡಿ ಮಾಡ್ಕೊತಿದ್ದಾರೆ ಎಲ್ಲರೂ? ಬಿತ್ತನೆ ಬೀಜ ಅಲ್ಲಿ ಅಂಗಡಿಗಳಲ್ಲಿ ಬಹಳಷ್ಟು ನಮೂನೆಗಳು ಇದಾವೆ. ಕೆಲವು ಬೀಜಗಳು ಹೋದ ವರ್ಷ ಅಚ್ಚ ವರ್ಷ ಇಟ್ಟಂತ ಬೀಜಗಳೇ ಸ್ವಲ್ಪ ನಮ್ಗ ಚೆನ್ನಾಗಿ ಬಂದಿದ್ದು, ಅವೇ ಮತ್ತೆ ಈಗ ಇಡ್ಲಿಕ್ಕೆ ಇದಾಗ್ತಾರೆ. ಅವು ಮತ್ತೆ ಸರ್ಕಾರದವರು ಆಫೀಸ್ ಅವರು ಏನ ಸ್ವಲ್ಪ ನಕಲಿ ಬೀಜ ಬರ್ತಿರ್ತಾ ಅವು ಸ್ವಲ್ಪ ತಾವು ಆಫೀಸಿನಲ್ಲಿ ಕಂಟ್ರೋಲ್ ಮಾಡಿ ನಮ್ಗೆ ರೈತರಿಗೆ ಒಳ್ಳೆ ಬೀಜ ದೊರಕಿದರೆ ನಾವು ಬದುಕಲಿಕ್ಕೆ ಸಹಾಯ ಆಗ್ತದಂತ ತಮ್ಮಲ್ಲಿ ವಿನಂತಿ. ಹೇಗೆ ಈ ಸಲ ನಮ್ದಂತರು ಮಟಬಾರಿ ಭಾಗದಲ್ಲಿ ಆಗಿರ್ಬೋದು ಅಥವಾ ಗಿಲ್ಲಿಸ್ಕರ್ ಹುಬ್ಳಿಯಲ್ಲಿ ಈ ಭಾಗದಲ್ಲಿ ಯಾಕಂದ್ರೆ ಹೀರಾಪುರ ಈ ಭಾಗದಲ್ಲಿ ಹತ್ತಿಗೆ ಹೆಚ್ಚು ಹೋಗ್ತಾರೆ, ಯಾಕೆ ರೈತ ಬಾಂಧವರು ಈಗ ತೊಗರಿ ಕಡೆ ಹೋಗೋದಿಲ್ಲ? ತೊಗರಿ ಏನಂದರೆ ಒಂದು ಎಕರೆಗೆ 3-4 ಕ್ವಿಂಟಲ್ ಬರ್ತದೆ, ಆದರೂ ಬಂದರಗಿನ ರೇಟ್ ಇರೋದಿಲ್ಲ. ಇದು ನಮ್ಮ ಭಾಗದಲ್ಲಿ ಹತ್ತಿ ಬೆಳೆ ಅಂದರೆ 15-20 ಕ್ವಿಂಟಲ್ ತನ ಬರ್ತದೆ. ಅದಕ್ಕಾಗಿ ನಾವು ಹೆಚ್ಚಿನ ರೂಪದಲ್ಲಿ ಹತ್ತಿಗೆ ಹೋಗ್ತೀವಿ. ಏನು ರೈತರಿಂದ ಇವತ್ತು ಮಾಹಿತಿ ನಡೀತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಮಟಮಾರಿ ಗ್ರಾಮದಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯ ಆಯಿತು ನಿಮಗೆ ಇವತ್ತು ಕಾರ್ಯಕ್ರಮ ಅನುಕೂಲ ಆಯ್ತಾ? ಇವತ್ತು ಬಂದು ತೋರಿಸಿದ್ದು ನಮಗೆ ಎಲ್ಲ ರೀತಿಯಿಂದ ವಿಜ್ಞಾನಿಗಳು ಯಾವ ಸಮಯದಲ್ಲಿ ಇವು ಪಿಂಕ್ ಬೋರ್ಡ್ ಬರೋದಕ್ಕೆ ಕಾರಣ ಏನು, ನೀವೆಲ್ಲರೂ ಒಂದೇ ಬಾರಿ ಬೀಜ ಇಟ್ಟು ಅವು ಮೋಹ ಬಲೆ ಹಾಕಿದರೆ ನಿಮಗೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳ್ಯಾರ. ಮತ್ತು ಸಿಂಪರಣೆ ಮಾಡಿದ್ದಿಗಿನ ಗೌರ್ಮೆಂಟ್ಲಿಂದ ತಗೊಂಡ್ರೆ ಖರೀದಿ ಏನು ಮಾಡ್ಬೋದು, ಖರೀದಿ ಅಂತ ದೊಡ್ಡ ರೈತರು ಮಾಡ್ಬೋದು, ಸಣ್ಣ ರೈತರಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಬಾಡಿಗೆ ರೂಪದಲ್ಲಿ ಒಂದು ಗಂಟೆಗೆ 300 ರೂಪಾಯಿ ಕೊಡ್ತಾರ, ಇದು ನೀವು ಸಿಂಪರಣೆ ಮಾಡಬಹುದು ಅಂತ ಹೇಳ್ಯಾರ. ಇದೆಲ್ಲ ಮಾಹಿತಿ ತೋರಿಸಿದ್ರೆ ನಮ್ಗೆ ಸಂತೋಷವಾಗಿದೆ ಎಂದು ತಮ್ಮ ವಿಜ್ಞಾನಿಗಳಲ್ಲಿ ವಿನಂತಿ. ನಾಯಕ್ ಅವರು, ಈಗ ಡ್ರೋನ್ ಮೊದಲೆಲ್ಲ ಸಿಂಪರಣೆ ಮಾಡಿದ ಅನುಭವ ಇತ್ತ ಅಥವಾ ಇವತ್ತು ಏನಾದ್ರು ನೋಡಿದ್ರ ನೀವು ಈ ಒಂದು ಯಂತ್ರ? ಇಲ್ಲ, ಹೋದ ವರ್ಷ ಬಂದು ಬೇರೆಯವರು ನೋಡ್ಸಾರ, ಆದರೆ ಈ ವರ್ಷ ನಾವು ನೀವು ಬಂದು ಪ್ರತ್ಯಕ್ಷವಾಗಿ ತೋರಿಸಿರಲ್ಲ, ನಮ್ಗೆ ಅನುಕೂಲ ಆಗ್ಬೋದಂತ ನಮ್ಮ ಮನಸ್ಸಿಗೆ. ಲೇಬರ್ ಶಾರ್ಟೇಜ್ ಜಾಸ್ತಿ ಇದ್ದರಿಂದ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಡ್ರೋನ್. ಈಗ ಪ್ರಾಣೇಶ್ವರ, ಈಗ ಪ್ರತಿ ವರ್ಷವೂ ಕೂಡ ತಾವು ಡ್ರೋನ್ನಿಂದ ಸಿಂಪರಣೆ ಮಾಡ್ತಿದ್ದೀರಾ, ಈ ಒಂದು ಕಾರ್ಯಕ್ರಮದಲ್ಲಿ ಡ್ರೋನ್ ನಿಮಗೆ ತೋರಿಸಿದ್ರಿಂದ ನಿಮಗೇನು ಅನುಕೂಲ ಆಯಿತು? ನಮಗೆ ಭಾಳ ಅನುಕೂಲ ಸರ್, ಯಾಕಂದರೆ ಮಳೆಗಾಲದಲ್ಲಿ ನಾವು ಸ್ಪ್ರೇ ಮಾಡಬೇಕಂದ್ರೆ ಲೇಬರು ಇದ್ರ ಕೆಸರಲ್ಲಿ ಆಗ್ತಾ ಇಲ್ಲ, ಯಾಕಂದರೆ ನಾವು ರೋಗಗಳನ್ನು ಹತೋಟಿ ಮಾಡಬೇಕಂದ್ರೆ ಕಂಪಲ್ಸರಿ ಸ್ಪ್ರೇ ಮಾಡಬೇಕು ಅಂತ ಟೈಮ್ ಆಗಿದೆ ಇದು. ಅದರಿಂದ ಡ್ರೋನು ನಮಗೆ ಪ್ರತಿ ವರ್ಷ ಆದರೂ ನಾವು ನೋಡಿದ್ದೀವಿ ಕೇಳಿದ್ದೀವಿ, ಆದರೂ ನಮ್ಮ ಭಾಗಕ್ಕೆ ಬಂದಿಲ್ಲ ಅದು. ಈ ವರ್ಷ ಯಾಕಂದ್ರೆ ನಿಮ್ಮ ಕೃಷಿ ಇಲಾಖೆಯಿಂದ ಬಂದು ನಮ್ಮ ಹಳ್ಳಿಗಳಲ್ಲಿ ತೋರಿಸಿದ ಸಲುವಾಗಿ ನಮ್ಗೆ ತುಂಬ ಇದಾಯಿತು. ರಣಶಿವರು, ಈಗ ಬೀಜೋಪಚಾರದ ಬಗ್ಗೆ ಮೇಡಮ್ ಅವರು ನಿಮಗೆ ಪ್ರಾತ್ಯಕ್ಷಿಕ ಮೂಲಕ ನಂತರ ಕೆಲವೊಂದು ಮೋಹಕ ಬೆಲೆಗಳನ್ನು ಉಪಯೋಗ ಮಾಡ್ಕೋಬೇಕು, ಕೀಟಗಳ ಕಂಟ್ರೋಲ್ ಆಗ್ತದೆ ಅಂತ ಹೇಳಿದರು. ಹೇಗೆ ಇದು ನಿಮಗೆ ಮಾಹಿತಿ ಅವರು ಹೇಳ್ಕೊಟ್ಟಂತಹ ಸಂದರ್ಭದಲ್ಲಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ರೈತ ಬಾಂಧವರಿಗೆ ಏನಾದರೂ ಅನುಕೂಲ ಆತ? ಹಾಂ, ಆಗಿದೆ ಸರ್, ಯಾಕಂದ್ರೆ ನಾವು ಈ ವರ್ಷ ಅಲ್ಲಂತೂ ಪ್ರತಿ ವರ್ಷ ನಾವು ಸಹ ಯೂಸ್ ಮಾಡಿದ್ದು ಅದು ಬಲೆಗಳ ಬಗ್ಗೆ ನೋಡಿದ್ದೀವಿ, ಆದರೂ ಸಹ ಅದ್ರ ಮಾಹಿತಿ ತಗೊಂಡು ನಾವು ಸಹ ಅದ್ರ ಬಲೆಗಳ ಇಟ್ಟು ಅದ್ರ ರೋಗಗಳ ಬಗ್ಗೆ ತಡೆಗಟ್ಟಬೇಕೆಂದು ನಾವು ಅದರಲ್ಲಿ ಯಶಸ್ವಿಯಾಗಿ ಇಳುವರಿ ತೆಕ್ಕೊಂಡಿದ್ದೀವಿ ಸರ್. ಆದಷ್ಟು ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದ್ರ ಮುಖಾಂತರ ಇದ್ರನ್ನ ಅದ್ರ ಜೊತೆಗೆ ಯೂಸ್ ಮಾಡಿದ್ರೆ ನಮ್ಗೆ 50% ಆದಾಯ ಸಹ ಉಳಿತದ ಸರ್. ಅದ್ರ ಬಗ್ಗೆ ನಮ್ಗೆ ಆಲ್ಮೋಸ್ಟ್ ಅಲ್ಲ ಎಲ್ಲ ಸಕ್ಸಸ್ ಸಹ ಕಂಡಿದ್ದೇವೆ ಸರ್. ರಣೇಶ್ ಈ ವರ್ಷ ಏನ್ ಬೆಳೆ ಹಾಕ್ಬೇಕಂತ ಮಾಡ್ರಿ, ಎಷ್ಟೆಕರೆ ಭೂಮಿ ನಿಮ್ದು? ನಮ್ದು ಪ್ರಸ್ತುತ 2 ಎಕರೆ ಮಾಡ್ಕೊಂಡಿದ್ದೇವೆ ಸರ್. 2 ಎಕರೆ ಮೆಣಸಿನ ತೋಟ, 2 ಎಕರೆ ಹತ್ತಿ ಕಾಟನ್ ಇಟ್ಟಿದೀವಿ. ಈ ವರ್ಷ ನಾವು ತಳಿಗಳ ಬಗ್ಗೆ ಹೇಳಿದ್ರ ಸಲುವಾಗಿ ನಾವು ತಳಿ ಒಳ್ಳೆ ಆಯ್ಕೆ ಆಗಿ ಮಾಡ್ಕೊಂತೀವಿ ಸರ್. ಅದ್ರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತೀವಿ. ಈಗ ಜೂನ್ ಸ್ಟಾರ್ಟ್ ಆಯ್ತು ಸರ್ ನಮ್ಗೆ, ಆಯ್ತು ಬಿತ್ತನೆ ಮಾಡ್ತೀವಿ. ಮಳೆ ಬೆಳೆ ಹೇಗಾಗಿದೆ ಈ ವರ್ಷ ಮಟಮಾರಿ ಭಾಗದಲ್ಲಿ? ಮಳೆ ಈಗ ಚೆನ್ನಾಗಿ ಆಗಿದೆ ಸರ್. ಪ್ರಸ್ತುತ ಅಂದ್ರೆ ಎಲ್ಲ ಕುಂಟೆ ಮತ್ತೆ ಎಡ ಕುಂಟೆಗಳು ಎಲ್ಲ ಆಗಿದಾವೆ. ಈಗ ಪ್ರಸ್ತುತ ಬೀಜ ಇಡೋದೊಂದೇ ಇದೆ ಸರ್ ಬಾಕಿ. ಇಲ್ಲ ಬೀಜ ಗೊಬ್ಬರ ಎಲ್ಲ ಸಿದ್ಧತೆ ಮಾಡ್ಕೊಂಡಿ, ರೆಡಿ ಮಾಡ್ಕೊಂಡಿರಿ ಬಿತ್ತಕ? ಹಾ ಇದೆ ಸರ್, ಎಲ್ಲ ಸಿದ್ಧತೆ ಇದೆ ಸರ್. ಬೀಜ ತಂದ್ಕೊಂಡಿವಿ, ಎಲ್ಲ ಒಳ್ಳೆ ಆಯ್ಕೆ ತರಿಂದನೆ ಆಯ್ಕೆ ಮಾಡ್ಕೊಂಡಿದೆ ಸರ್ ಬೀಜ. ಒಳ್ಳೆದಾಗ್ರಿ, ಈಗ ಕಾರ್ಯಕ್ರಮ ಅನುಕೂಲ ಆಯ್ತು ಅಂತ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ಈ ವರ್ಷ ಮುಂಗಾರು ಮಳೆ ಸ್ವಲ್ಪ ಮುಂಚಿತವಾಗಿದೆ. ಒಳ್ಳೆ ಬೀಜಗಳನ್ನ ಬಿತ್ತರಿ, ಜೊತೆಗೆ ಒಳ್ಳೆ ರಸಗೊಬ್ಬರಗಳನ್ನ ಹಾಕ್ರಿ, ಒಳ್ಳೆ ರೀತಿಯಿಂದ ಕೃಷಿಯನ್ನ ಮಾಡ್ರಿ, ಮಳೆರಾಯ ಕೈ ಹಿಡಿಲಿ ಅಂತ ಹೇಳ್ತಾ ಪ್ರಣೇಶ್ ಅವರೇ ಮಾಹಿತಿಯನ್ನ ನನ್ನ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ ತುಂಬಾ. ಮುಖ್ಯವಾಗಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಡ್ರೋನ್ ಚಾಲಿತ ಸಿಂಪರಣ ಯಂತ್ರದ ಮಾಹಿತಿಯನ್ನು ಪ್ರಾತ್ಯಕ್ಷಿಕೆಯ ಮೂಲಕ ರೈತ ಬಾಂಧವರಿಗೆ ತೋರಿಸಲಾಯಿತು. ಡ್ರೋನ್ ಚಾಲನೆ ಮಾಡುವಂತಹ ವಿಧಾನ, ಅದು ಮಾಡುವಂತಹ ಸಿಂಪರಣ ಕಾರ್ಯವೈಖರಿ, ರೈತ ಬಾಂಧವರಿಗೆ ಈ ಡ್ರೋನ್ ಸಿಂಪರಣ ಚಾಲಿತ ಯಂತ್ರದಿಂದ ಏನೆಲ್ಲ ಸಮಯ ಉಳಿತದೆ, ಜೊತೆಗೆ ಔಷಧಗಳ ಒಂದು ದಕ್ಷತೆಯಿಂದ ಬಳಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ, ಅದರ ಒಂದು ಲಭ್ಯತೆಯ ಪ್ರಮಾಣ ಆಗಿರಬಹುದು, ಜೊತೆಗೆ ಅದರ ಬಾಡಿಗೆ ಯಾವ ರೀತಿಯಾಗಿ ಅದನ್ನ ಪಡ್ಕೋಬೇಕು ಎಂಬಂತಹ ಒಂದು ವಿಚಾರಗಳನ್ನ ಸ್ವತಃ ರೈತ ಬಾಂಧವರು ಆ ಸಿಂಪರಣೆಯ ವಿಧಾನವನ್ನು ನೋಡಿ ತಿಳ್ಕೊಂಡ್ರು. ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ರಾಯಚೂರು ತಾಲೂಕಿನ ಮಟಮಾರಿ ಭಾಗದ ಸುತ್ತಮುತ್ತಲಿನ 100 ಜನ ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ನಿಟ್ಟಿನಲ್ಲಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂತಹ ಸುಹಾಸ್ ಕುಮಾರ್, ಹಾಗೇನೆ ಡಾಕ್ಟರ್ ನಾಗರಾಜ್, ಹಾಗೇನೆ ICAR ಕೃಷಿ ವಿಜ್ಞಾನ ಕೇಂದ್ರದ ಯುವ ವಿಜ್ಞಾನಿಗಳಾದಂತಹ ಡಾಕ್ಟರ್ ಉಮೇಶ್, ಹಾಗೇನೆ ಕೃಷಿ ಇಲಾಖೆಯ ಅಧಿಕಾರಿಗಳು, ರೈತ ಅನುಗಾರರು, ಹಾಗೇನೆ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುಖ್ಯವಾಗಿ May 29 June 12 ನಡೆಯುತ್ತಿರುವಂತಹ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡ್ಕೋಬೇಕು. ಯಾಕಂತಂದರೆ ಮುಂಬರುವ ಹಂಗಾಮಿಗೆ, ಅಂತಂದರೆ ಮುಂಗಾರು ಹಂಗಾಮಿಗೆ ರೈತ ಬಾಂಧವರು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಬೇಕು, ಜೊತೆಗೆ ತಳಿಗಳ ಆಯ್ಕೆ ಹೇಗಿರಬೇಕು, ಜೊತೆಗೆ ರಸಗೊಬ್ಬರಗಳನ್ನು ಯಾವ ರೀತಿಯಾಗಿ ಬಳಸಿಕೊಳ್ಬೇಕು, ಕೃಷಿ ತಂತ್ರಜ್ಞಾನಗಳಾಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ತೋಟ, ಪಶುಪಾಲನೆ, ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂತಹ ಭರಪೂರ ಕೃಷಿ ಮಾಹಿತಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿಯಲ್ಲಿ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ತಮ್ಮ ಹೋಬಳಿಗೆ ಅಥವಾ ತಮ್ಮ ಗ್ರಾಮಕ್ಕೆ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ವಾಹನ ವಿಜ್ಞಾನಿಗಳು ತಮ್ಮ ಊರಿಗೆ ಭೇಟಿ ನೀಡಿದಾಗ ತಾವು ಎದುರಿಸುತ್ತಿರುವಂತಹ ಕೃಷಿ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರವನ್ನು ಕಂಡುಕೋಬೇಕಾಗ್ತದೆ. ಆದ್ದರಿಂದ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ತಾವು ಭಾಗಿಯಾಗಿ ಈ ಕಾರ್ಯಕ್ರಮದ ಪ್ರಯೋಜನವನ್ನು ರೈತ ಬಾಂಧವರು ಪಡೆದುಕೊಳ್ಳಿ. ಇದುವರೆಗೂ ಮಟಮಾರಿ ಗ್ರಾಮದಲ್ಲಿ ದಿನಾಂಕ 1/6/2025 ಅಂದರೆ ನಿನ್ನೆ ನಡೆದ ಕೃಷಿ ವಿಕಸಿತ ಭಾರತ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದ್ರಿ. ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಾಗೂ ಹಗುರ ಪ್ರಮಾಣದಿಂದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 75-79% ಮತ್ತು ಕನಿಷ್ಠ ಆರ್ದ್ರತೆ 68-69% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್/ಗಂಟೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನ ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ರೈತ ಬಾಂಧವರು ಬಿತ್ತನೆಯನ್ನ ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತ ಸ್ಥಳಗಳಲ್ಲಿ ಕಟ್ಟಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ರೈತ ಬಾಂಧವರು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ ಎರಡು ಸಲ ಭೂಮಿಯನ್ನು ಹರಗಿ ಮುಂಗಾರು ಬಿತ್ತನೆಗೆ ರೈತ ಬಾಂಧವರು ಸಿದ್ಧತೆಯನ್ನು ಮಾಡ್ಕೋಬೇಕು. ಇನ್ನು ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡಬೇಕು. ಇನ್ನು ಹೆಸರನ್ನ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮೇದಿಂದ ಜೂನ್ ವರೆಗೆ ಹೆಸರು ಬಿತ್ತನೆಗೆ ಸೂಕ್ತವಾದಂತಹ ಸಮಯವಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬೇಕಾಗುತ್ತದೆ. ರೈಸೋಬಿಯಂ 200 ಗ್ರಾಂದಿಂದ ಬೀಜೋಪಚಾರವನ್ನ ಮಾಡಬೇಕು. ಜೊತೆಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಕೂಡ 500 ಗ್ರಾಂದಿಂದ ಬೀಜೋಪಚಾರವನ್ನ ಮಾಡಿ. ಇನ್ನು ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನ, ಅಂತಂದ್ರೆ 10-20-0 ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರವನ್ನ ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕೆಜಿ ಗಂಧಕವನ್ನ ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಕೊಡಬೇಕು. ಇನ್ನು ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದ್ರೆ ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದ ಮರುದಿನ 1.3 ಲೀಟರ್ ಪೆಂಡಿ ಮಿಥಲಿನ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನ ಮಾಡಬೇಕು. ಹಾಗೆಯೇ ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನ ಮಾಡಬೇಕು. ಟೊಮ್ಯಾಟೊದಲ್ಲಿ ಎಲೆ ಮುಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಇನ್ನು ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮೋಮೆಕ್ಯಿನ್ ಬೆಂಜುಯೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸಿಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲ್ಲಿ ಪ್ರೋಲ್ 18.5 SC ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು, ಕರಳು ಬೆನೆ ಮತ್ತು ಗಂಟಲು ಬೆನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನ ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ದ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನ ಹಾಕಿಸಿ. ಗಂಟಲು ಬೆನೆ ಈ ರೋಗವು ಪ್ರತಿ ವರ್ಷ ಮುಂಗಾರು ಮಳೆ ಆರಂಭದಲ್ಲಿ, ಅಂತಂದ್ರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣಗೊಳ್ಳುತ್ತಿರುವುದರಿಂದ ಗಂಟಲು ಬೆನೆ ಲಸಿಕೆಯನ್ನ ರೈತ ಬಾಂಧವರು ಮೇ ತಿಂಗಳಲ್ಲಿ ಮಾಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಸಣ್ಣ ಭತ್ತ ಸೋನ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1889 ಗರಿಷ್ಠ 2333 ರೂಪಾಯಿಗಳವರೆಗೆ, ರಾಜಹಂಸ ಭತ್ತ 1560 ರೂಪಾಯಿಗಳು, ಸಜ್ಜೆ ಕನಿಷ್ಠ ಹಾಗೂ ಗರಿಷ್ಠ 2379 ರೂಪಾಯಿಗಳು, ಕೆಂಪು ತೊಗರಿ 6089 ರೂಪಾಯಿಗಳಿಂದ 6726 ರೂಪಾಯಿಗಳು, ಘುಂಗ್ರಿ ನೆಲಗಡಲೆ 4779 5499 ರೂಪಾಯಿಗಳವರೆಗೆ, ಹೈಬ್ರಿಡ್ 44 ಹತ್ತಿ 7590 7340 ಅಲ್ಸಂದಿ 6361 ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ, ಮೆಕ್ಕೆಜೋಳ 2215 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಇಂದು ಅಂದರೆ 2/6/2025 ವಿಕಸಿತ ಕೃಷಿ ಸಂಕಲ್ಪದ ಹಿನ್ನೆಲೆಯಲ್ಲಿ ರಾಯಚೂರು ತಾಲೂಕಿನ ಹೀರಾಪುರ ಗ್ರಾಮದಲ್ಲಿ ಆಯೋಜಿಸಿದ್ದ ಅರಿವು ಮೂಡಿಸುವ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗುತ್ತದೆ ನಾಳಿನ ಕೃಷಿ ರಂಗದಲ್ಲಿ. ನಂತರ ಹವಾಮಾನ ವರದಿ ಹಾಗೂ ಪೇಟೆ ಧಾರಣಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಗುಮಗೇರಿ ಗ್ರಾಮದ ನಾಗಪ್ಪ ಮತ್ತು ತಂಡದವರಿಂದ ಹಂತಿ ಪದಗಳು. ಮುಂಚೆ ಈ ಪ್ರಕಟಣೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಓರಡ ಓಲೆ ಅಂತೆಯ ಕಟ್ಟು ತಲೆ ಅಂತರ ನಾನೆ ಬೇಕ ಪಾಂಚ ಪಾಂಡುವಾರ ಧರ್ಮಾರೋ ಅಂತೆಯ ಕಟ್ಟು ತಲೆ ಅಂತವರ ನೆನೆ ಬೇಕು ಪಾಂಚ ಪಾಂಡವರ ಕಟ್ಟು ತಲೆ ಅಂತರ ನಾನೆ ಬೇಕ ಪಾಂಚ ಪಾಂಡವರ ಧರ್ಮಾರೋ ಕಟ್ಟು ತಲೆ ಅಂತವರ ನೆನೆ ಬೇಕ ಪಾಂಚ ಪರಮಾರ ಧರ್ಮಾರೋ ಪಾಂಚ ಪಾಂಡವರ ಧರ್ಮಾರ ನನ್ನದಾರ ಚಿಂತಿಲ್ಲದಂತೆ ಸಾಯವೋ ಪಾಂಡವರ ತರು ಮರಣದಾರ ಚಿಂತಿಲ್ಲದಂತೆ ಸಾಯವೋ ಪಾಂಚ ಪಾಂಡವರ ದರು ಮರಣನದಾರ ಚಿಂತಿಲ್ಲದಂತೆ ಸಾಯವೋ ಚದಂತೆ ಅಂತೆಯ ಕಟ್ಟು ತಲೆ ಅಂತರ ನಾನೆ ಬೇಕ ಪಾಂಚ ಪಾಂಡವರ ಧರ್ಮಾರೋ ಅಂತೆಯ ಕಟ್ಟು ತಲೆ ಅಂತವರ ನೆನೆ ಬೇಕ ಪಾಂಚ ಪಾಂಡವರ ಧರ್ಮಾರೋ ಪಾಂಚ ಪಾಂಡವರ ಧರ್ಮಾರ ನನ್ನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ನನ್ನದಾರ ಧರ್ಮಾರಂತ ಚಿಂತಿಲ್ಲದಂತೆ ಸಾಯವೋ ಓ ಮೋತ್ತಿನ ಮೋಗತೆನ ಕರ ಸೊಲದಿಲ್ಲ ಕನೆನಾರ ಮಗಳವ್ವ ಮೋತ್ತಿನ ಮೋಗತೆನ ಕರ ಸೊಲದಿಲ್ಲ ಕನೆನಾರ ಮಗ ಮೋತ್ತಿನ ಮೋಗತೆನ ಕರ ಸೊಲದಿಲ್ಲ ಕನೆನಾರ ಮಗಳವ್ವ ಕನೆನಾರ ಮಗಳವ್ವ ಗುಮಗೇರಿ ಗರಚಿನ ಗುಡಿಯ ಕರೆ ದೂರಗೋ ಕನೆನಾರ ಮಗಳವ್ವ ಗುಮಗೇರಿ ಗರಚಿನ ಗುಡಿಯ ಕರೆ ದೂರಗೋ ಓ ಕುಲದಲ್ಲೇ ಕುರುಬರು ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕುಲದಲ್ಲೇ ಕುರುಬರು ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕುಲದಲ್ಲೇ ಕುರುಬರು ಬೆಡಗಾಲಲ್ಲ ಜಡಿ ಮಂಟೆಗೆ ಶರಣಾರೋ ಕುಲದಲ್ಲೇ ಕೊರಬಾರೋ ಬೆಳಗಾಲಲ್ಲಾರೋ ಜಡಿ ಮಂಟೆಗೆ ಶರಣಾರೋ ಜಡಿ ಮಂಟೆಗೆ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನು ಕೊರಬಾರೋ ಜಡಿ ಮಂಟೆಗೆ ಶರಣಾರೋ ಜಡಿ ಮಂಟೆಗೆ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನು ಓ ಅಂತ್ಯ ಕಟ್ಟು ವ್ಯಾಸಿಗೆ ಬಿಸಲ ಗಾಯಗಿದ್ದೇ ಕೋಗಾಲಿ ಆಗಾರ ಬಾಳಡಗಿಯೋ ವ್ಯಾಸಿಯ ಬಿಸಲ ಗಾಯಗಿದ್ದೇ ಕೋಗೇಲೆ ಆಸಾರ ಬಾಳಡಗಿಯೋ ವ್ಯಾಸಿಗೆ ಬಿಸಲ ಗಾಯಗಿದ್ದೇ ಕೋಗಾಲಿ ಆಗಾರ ಬಾಳಡಕಿಯು ವ್ಯಾಸಿಯ ಬಿಸಲ ಗಾಯಗಿದ್ದೇ ಕೋಗೇಲೆ ಆಗಾರ ಬಾಳಡಗಿಯು ಆಗಾರ ಬಾಳಡಕಿ ಅವನುದಾಗ ಕೂಜಾಡಿ ಒತ್ತಗಳದೇನು ಆಗಾರ ಕಿಯವನದಾಗ ಕೂಜಾಡಿ ಒತ್ತಗಳದೇನು ಹಾಸಿಗೆ ಬಿಸಲ ಗಾಯಗಿದ್ದೇ ಕೋಗಾಲಿ ಆಗಾರ ಬಾಳಾಡಕಿ ವ್ಯಾಸಿಗೆ ಬಿಸಲ ಗಾಯಗಿದ್ದೇ ಕೋಗೇಲೆ ಆಗಾರ ಅಡಗೇಲು ಓಲೋಲ್ಯ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ದುಡಿಯುವನು ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಕ ಪಾದ ಕ ಶಿವ ಶರಣು ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಕ ಪಾದ ಕ ಶಿವ ಶರಣು ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಲ್ಕ ಪಾದ ಕ ಶಿವ ಶರಣು ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಲ್ಕ ಪಾದ ಕ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ದುಡೆಯುವನು ಓಡಲ ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದು ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಅಡಿವನ ಮರದಾಗ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದು ಪಕ್ಷಕ್ಕೆ ಪಕ್ಷಾಗ ಗಿಳಿ ಚಂದ ಮುಗುಲಾಗ ಚೀಕ್ಯಾಗ ಚಂದ ಚಂದ ರಾಮೋ ಅಕ್ಕಿ ಪಕ್ಷಾಗ ಗಿಳಿ ಚಂದ ಮುಗುಲಾಗ ಚೀಕ್ಯಾಗ ಚಂದ ಚಂದ ರಾಮೋ ಚಿ ಹಡಿವನ ಗಿಡದಾಗ ಮಾವಿನ ಮರ ಚಂದ ಹಾಕೆ ಪಕ್ಷಾಗ ಗಿಳಿ ಚಂದೋ ಹಡಿವನ ಮರದಾಗ